15 ನಿಮಿಷಕ್ಕೆ ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಹಿಳಾ ವಾಣಿ, ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿಯಲ್ಲಿ ಕೇಳಿ, ದಾಂಡೇಲಿಯ ಪ್ರಶಾಂತ್ ಕುಲಕರ್ಣಿ ಮತ್ತು ಸಂಗಡಿಗರಿಂದ ಜನಪದ ವೈವಿಧ್ಯ. ಮೊದಲಿಗೆ ಕೇಳಿ ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ. ನಿನ್ನ ತವರೂರ ನಾನೇನ ಬಲ್ಲೇನು, ನಿನ್ನ ತವರೂರ ನಾನೇನ ಬಲ್ಲೇನ, ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಬಾಳೆ ಬಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ಬಾಳೆ ಬಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ನಟ ನಡುವೀಲಿ ನೀ ಹೋಗೋ ಬಳೆಗಾರ, ನಟ ನಡುವೀಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೂದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಇಂಚಾಡೋ ಬೆರಡೋ ಗಿಳಿ ಕಾಣೋ ಬಳೆಗಾರ, ಇಂಚಾಡೋ ಬೆರಡೋ ಗಿಳಿ ಕಾಣೋ ಬಳೆಗಾರ, ಅಲ್ಲಿ ಹೋದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ಅಲ್ಲಿ ಹೋದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಸಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಸಿ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ಅವಳೆ ಕಾಣೋ ನನ್ನ ಹಳೆದವ್ವ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಅಚ್ಚ ಕೆಂಪಿನ ಬಾಳೆ ಹಸಿರು ಸೀರಿನ ಬಾಳೆ, ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ, ನನ್ನ ಹಡೆದೌಗೆ ಬಲು ಆಸೆ ಬಳೆಗಾರ, ನನ್ನ ಹಡೆದೌಗೆ ಬಲು ಆಸೆ ಬಳೆಗಾರ, ಕೊಂಡು ಹೋ ನನ್ನ ತವರಿಗೆ ಭಾಗ್ಯದ ಬಳೆಗಾರ, ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ, ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ, ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ, ಹೋಗಿ ಬಾನಂತವರಿಗೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆಯ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಚಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಳದಲ್ಲಿ ಗರುಕೆ ಚಿಗಿರಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಮಳದಲ್ಲಿ ಗರುಕೆ ಚಿಗುರಾವು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಸಂಪಿಗೆ ಹೂ ನಂಗೆ ಗುಂಪಾದೋ ನಿನ ಪರುಸೆ, ಸಂಪಿಗೆ ಹೂ ನಂಗೆ ಗುಂಪಾದೋ ನಿನ ಪರುಸೆ, ಗುಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯ, ಗುಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು, ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು, ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ, ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ತಿಂಗಳು ಮುಳುಗಿದವು ರಂಗೋಲಿ ಬೆಳಗಿದವು, ತಿಂಗಳು ಮುಳುಗಿದವೋ ಮುಳುಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಮಾಯ್ಕಾತಿ ಚಾಮುಂಡಿ ಮಂಡಿಲಿ ಒದರೀರಿ, ಮಾಯ್ಕಾತಿ ಚಾಮುಂಡಿ ಮಂಡಿಲಿ ಒದರೀರಿ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ನಮ್ಮ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಹೂಕಂಡ ಮಣ್ಣೇ ಅಲ್ಲಿ ಉದರಿ ಬಾಳೆ ಬಾಗಿದವೋ, ಹೂಕಂಡ ಮಣ್ಣೇ ಅಲ್ಲಿ ಉದರಿ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕರಿಯ ಕಂಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ನಡಿಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಮ್ಮ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡಿಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ, ನಡಿಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ, ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ, ನಮ್ಮ ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬರಿ ಬಂದೋ, ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬರಿ ಬಂದೋ, ಸಣ್ಣೀರಿ ಮ್ಯಾಲೆ ಮೂಡಿ ಬಂದೋ ಬಾಳೆ ಬಾಗಿದವೋ, ನಮ್ಮ ಸಣ್ಣೀರಿ ಮ್ಯಾಲೆ ಮೂಡಿ ಬಂದು ಬಾಳೆ ಬಾಗಿದವೋ, ಸಣ್ಣೀರಿ ಮ್ಯಾಲೆ ಮಡೆ ಬಂದ ಚಾಮುಂಡಿ, ಸಣ್ಣೀರಿ ಮ್ಯಾಲೆ ಮಡೆ ಬಂದ ಚಾಮುಂಡಿ, ನಿಮ್ಮೆಡೆಗೆ ತೊಡಲು ಬೇಡಗಾದೋ ಬಾಳೆ ಬಾಗಿದವೋ, ನಿಮ್ಮೆಡೆಗೆ ತೊಡಲು ಬೇಡಗಾದೋ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಎಲ್ಲೂ ಜೋಗಪ್ಪ ನಿನ್ನರ ಮನೆ, ಎಲ್ಲೂ ಜೋಗಪ್ಪ ನಿನ್ನ ತಳಮನೆ. ಕಿನ್ನೂರಿ ನುಡಿಸಾನೋ ದನಿ ಚಂದವೋ ಚಂದವೋ, ಕಿನ್ನೂರಿ ನುಡಿಸಾನೋ ಬೆರಳಿನಂದ ಚಂದವೋ, ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸೋತಳೋ, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೋತಳೋ, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೋತಳೋ. ಎಲ್ಲೋ ಜೋಗಪ್ಪ ನಿನ್ನ ಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು, ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು, ಅಲ್ಲದೆ ಕಾಣೆ ನನ್ನ ಅರಮಾನೆ ನಾರಿ, ಅಲ್ಲದೆ ಕಾಣೆ ನನ್ನ ತಳಮಾನೆ, ಅಲ್ಲದೆ ಕಾಣೆ ನನ್ನ ಅರಮಾನೆ, ಅಲ್ಲದೆ ಕಾಣೆ ನನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಹರ್ವಾರ ಕೇರಿಯ ಗಾರೆ ಪಡ್ಸಾಲೆ ಮ್ಯಾಲೆ, ಹರ್ವಾರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ, ಡೊಳ್ಳು ಕಿನ್ನರಿಯ ನುಡಿಸೋನೆ ನಾರಿ, ಡೊಳ್ಳು ಕಿನ್ನರಿಯ ನುಡಿಸೋನೆ. ಮೊಗ್ಗಾಗಿ ಬಾರೋ ತುರಬೀಗೆ, ಮೊಗ್ಗಾಗಿ ಬಾರೋ ತುರಬೀಗೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಎಳ್ಳಿನ ಹೊಲವ ಬಿಟ್ಟೆ ಬಳ್ಳಿಯ ಗಂಡನ ಬಿಟ್ಟೆ, ಎಳ್ಳಿಯ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ತಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ ನಾರಿ, ತಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ, ತಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ, ತಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ನಿನ್ನ ಕಂಡಾಗಲೆನ್ನ ಕಣ್ಣೂರಿ ಕಾಣೋ ಜೋಗಿ, ನಿನ್ನ ಕಂಡಾಗಲೆನ್ನ ಕಣ್ಣೂರಿ ಕಾಣೋ ಜೋಗಿ, ನಿನ್ನಲ್ಲಿ ನನಗೆ ಮನಸಾದೆ ಜೋಗಿ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ನನ್ನ ತೋಳಲ್ಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು, ನನ್ನ ತೋಳಲ್ಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು, ಚಂದದ ಪದವ ನುಡಿಸೇನು ನಾರಿ, ಚಂದದ ಪದವ ನುಡಿಸೇನು, ಚಂದದ ಪದವ ನುಡಿಸೇನು, ಚಂದದ ಪದವ ನುಡಿಸೇನು. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ನಿಂದೆಯ ಬನಾದ ಮ್ಯಾಗಳ ಚಂದ್ರನ ಚಂಡಾಡಿದ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಆಲೇರೆ ಮಾವಿನ ಬೇರಾಗಿರುವೋಳೆ, ವಾಲ್ಗದ ಸದ್ದಿಗೆ ಒದಗೋಳೆ ಒದಗೋಳೆ, ವಾಲ್ಗದ ಸದ್ದಿಗೆ ವದಗೋಳೆ ಸರಸ್ವತಿಯೇ, ನಮ್ಮ ನಾಲಿಗೆ ತೊಡರ ಬಿಡಿಸವ್ವ ನಿಂಬಿಯ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಎಂಟೇಲೆ ಮಾವಿನ ದಂಟಾಗೆ ಇರುವೋಳೆ, ಗಂಟೆಯ ಸದ್ದಿಗೆ ಒದಗೋಳೆ ಒದಗೋಳೆ, ಗಂಟೆ ಸದ್ದಿಗೆ ಒದಗೋಳೆ ಸರಸ್ವತಿಯೇ, ನಮ ಗಂಟಾಲ ತೊಡರ ಬಿಡಿಸವ್ವ ನಿಂಬಿಯ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ. ಈಗ ಕೇಳಿ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣು, ಹಡಿದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು? ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣು, ಹಡಿದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ, ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳೆಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವಿಗೆಂತ, ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ, ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಒಳಗ ಇತ್ತ, ಮುಪ್ಪಿನ ತಾಯಿ ಏನೇನ ಕನಸ ಕಟ್ಟುಕೊಂಡು ಕುಂತಿದ್ದ, ಕನಸು ಕನಸಾಗೆ ಉಳಿತ. ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳೆಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿಗ ಕೇಳಲಿಲ್ಲ. ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ, ಅದನ್ನು ಯಾರಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂತಾಳೋ. ಇಷ್ಟೇ ಇದ್ದರೂ ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ. ಇಷ್ಟೇ ಇದ್ದರೂ ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ. ಹನುಮಾನನ ಮಗಂತ ತನ್ನ ಮನೆಯಿಂದ ಹೊರಗ ಹಾಕ್ಯಾಳೋ. ಮಗನಿಗೆ ಹೇಳಿದ್ರ ನೋವು ಜೀವಕ ಎಲ್ಲ ತಿಳಿದಾದು, ತಾಯಿ ನಿನ್ನಿಂದ ದೂರಾಳೋ. ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗ ಇದ್ದರೂ ಹಡೆದ ತಾಯಿ ಪರದೇಸಿಯಾಗಿ ಹಳೋ, ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳೋ. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳೋ. ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ. ತನ್ನ ಮಗನಿಗೆ ಚೆನ್ನಾಗಿ ಇರುವಂತ ಸಾಂತ್ವನ ಹೇಳಾಳು, ತಾಯಿ ಬೀದಿಯಾಗ ಸತ್ತಾಳೋ. ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಕೊನೆಯ ಜನಪದ ಗೀತೆ ಕೋಡವನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡವನ ಕೋಳಿ ನುಂಗಿತ್ತ. ಹೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಹೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ವಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ವಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮೊದಕೆಯನ್ನೇ ನಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಹಗ ಮಗವ ನುಂಗಿ ಮಗವಲಾಳಿ ನುಂಗಿ ಹಗ ಮಗವ ನುಂಗಿ ಮಗವಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ. ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ನನ್ನನ್ನು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಇದುವರೆಗೂ ಮಹಿಳಾವಾಣಿ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಪ್ರಶಾಂತ್ ಕುಲಕರ್ಣಿ ಮತ್ತು ಸಂಗಡಿಗರಿಂದ ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಪ್ರಜ್ಞಾ ಕುಲಕರ್ಣಿ, ಪೂಜಾ ಕುಲಕರ್ಣಿ, ವೈಭವ್ ಮತ್ತು ರಾಜ್ ಚಿಟ್ಟರಕಿ. ಮಹಿಳಾವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಇದೀಗ ಕೃಷಿ ಮಾಹಿತಿ. ಶ್ರೀಗಂಧದ ಮರವು ಉಷ್ಣವಲಯದಲ್ಲಿ ಬೆಳೆಯುವ ಮಧ್ಯಮ ಗಾತ್ರದ ಸುಗಂಧಭರಿತವಾದ ಮರ. ಉತ್ತಮ ಬೆಳವಣಿಗೆ ಹೊಂದಿದ ಮರವು 1.5 ಮೀಟರ್ಗೂ ಹೆಚ್ಚಿನ ಸುತ್ತಳತೆಯನ್ನು ಹೊಂದುವ ಸಾಧ್ಯತೆಗಳಿರುತ್ತೆ. ಈ ಶ್ರೀಗಂಧದ ಮರವು ಆತಿಥೇಯ ಸಸ್ಯ ಅಥವಾ ಆಶ್ರಯ ಮರಗಳ ಬೇರಿನಿಂದ ಆಹಾರವನ್ನು ಹೀರಿಕೊಂಡು ಬೆಳೆಯುವಂತಹ ಒಂದು ಅರೆ ಪರಾವಲಂಬಿ ಮರವಾಗಿದೆ. ಎಲ್ಲ ವಿಧದ ಮಣ್ಣಿನಲ್ಲಿ ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಈ ಶ್ರೀಗಂಧದ ಮರ ಬೆಳೆಯುತ್ತದೆ. ಎಳೆಯ ಮರವನ್ನು ಕಡಿದಾಗ ಚಿಗುರುತ್ತದೆ. ಬೇರುಗಳನ್ನು ತುಂಡು ಅಥವಾ ಗಾಯ ಮಾಡಿದಾಗ ಸಸಿ ಮರಿಗಳು ಬರುತ್ತವೆ. ಈ ಮರದ ಸೊಪ್ಪು ಆಡು ಕುರಿ ಜಾನುವಾರುಗಳಿಗೆ ತುಂಬಾ ಇಷ್ಟ. ಮರದ ಒಣಚೆಗೂ ಸುವಾಸನೆ ಭರಿತ ಶ್ರೀಗಂಧವಾಗಿದೆ. ಶ್ರೀಗಂಧವನ್ನು ಔಷಧಿಗಳಲ್ಲಿ, ಧಾರ್ಮಿಕ ಕಾರ್ಯಗಳಿಗೆ, ಸುಗಂಧ ದ್ರವ್ಯಗಳ ಮತ್ತು ಸೌಂದರ್ಯ ಪ್ರಸಾದನಗಳ ಸಾಬೂನು ಹಾಗೂ ಊದುಬತ್ತಿ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತೆ. ಇದರ ಚೇಗು ಕೆತ್ತನೆಗೆ ಯೋಗ್ಯವಾಗಿದ್ದು ದೇವರ ಮೂರ್ತಿಗಳ ಕೆತ್ತನೆಗೆ ಉಪಯೋಗಿಸಲಾಗುತ್ತೆ. ಈ ಶ್ರೀಗಂಧದ ಮರದ ತಿರುಳು ಹಾಗೂ ಬೇರಿನಿಂದ ತಯಾರಿಸಿದಂತಹ ಶ್ರೀಗಂಧದ ಎಣ್ಣೆ ಶ್ರೇಷ್ಠ ಗುಣಮಟ್ಟದ್ದಾಗಿದ್ದು ಇದಕ್ಕೆ ವಿಶ್ವದಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಎಲ್ಲಾ ತರಹದ ಮಣ್ಣಿನಲ್ಲೂ ಸಹ ಶ್ರೀಗಂಧದ ಬೆಳೆಯನ್ನ ಮಾಡಬಹುದಾದರೂ ಕಪ್ಪು ಮತ್ತು ಮರಳು ಮಿಶ್ರಿತ ಕೆಂಪು ಮಣ್ಣು ಇದಕ್ಕೆ ಅತ್ಯುತ್ತಮ. ಮತ್ತು ಮಣ್ಣಿನ ಆಮ್ಲತೆ ಕಡಿಮೆ ಇರುವ ಮಣ್ಣಿನಲ್ಲಿ ಅಂದರೆ ಚೌಳು ಭೂಮಿಯಲ್ಲಿ ಶ್ರೀಗಂಧದ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ. ಮಣ್ಣಿನ ಆಮ್ಲತೆ 5.5-8.5 pH ಇರುವ ಎಲ್ಲಾ ತರಹದ ಮಣ್ಣಿನಲ್ಲಿಯೂ ಕೂಡ ಶ್ರೀಗಂಧದ ಬೇಸಾಯವನ್ನು ಮಾಡಬಹುದು. ಶ್ರೀಗಂಧದ ಸಸಿಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ನೋಡೋದಾದ್ರೆ 10 ವರ್ಷ ಮೇಲ್ಪಟ್ಟ ಉತ್ತಮ ಮರಗಳಿಂದ ಬೀಜಗಳನ್ನು ಶೇಖರಣೆ ಮಾಡಬೇಕು. ಸಾಮಾನ್ಯವಾಗಿ ಜುಲೈ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಮರಗಳು ಹಣ್ಣುಗಳನ್ನು ಬಿಡುತ್ತೆ. ಬಲಿತ ಕಂದು ಬಣ್ಣದ ಹಣ್ಣುಗಳು ಮತ್ತು ಬುಡದಲ್ಲಿ ಬಿದ್ದಿರುವಂತಹ ಬೀಜಗಳನ್ನು ಶೇಖರಣೆ ಮಾಡಿ ಅವುಗಳನ್ನು ನೀರಿನಲ್ಲಿ ನೆನೆಸಿ ಹೊರಗಿನ ಸಿಪ್ಪೆಯನ್ನ ತೆಗೆದು ನೆರಳಿನಲ್ಲಿ ಒಣಗಿಸಬೇಕು. ಈ ರೀತಿ ಮಾಡಿದಂತಹ ಬೀಜಗಳನ್ನು 0.05% ಜಿಬರ್ಲಿಕ್ ದ್ರಾವಣದಲ್ಲಿ ಒಂದು ರಾತ್ರಿ ನೆನೆಸಿ ತೆಗೆಯುವುದರಿಂದ ಬೀಜಗಳು ಸಮಾನಾಂತರವಾಗಿ ಮೊಳಕೆಯೊಡೆಯುತ್ತೆ. ಸಾಮಾನ್ಯವಾಗಿ 1 ಕಿಲೋಗ್ರಾಂ ಬೀಜದಲ್ಲಿ 5,000 ಬೀಜಗಳಿರುತ್ತೆ. ಇವುಗಳಲ್ಲಿ 70-80% ಬೀಜಗಳು ಮೊಳಕೆಯೊಡೆಯುತ್ತೆ. 12 meter x 1.2 meter ಅಳತೆಯ ಎತ್ತರದ ಮಡಿಗಳನ್ನು ತಯಾರಿಸಿ ಅದರಲ್ಲಿ ಜರಡಿ ಹಿಡಿದ ಮರಳು ಮತ್ತು ಕೆಂಪು ಮಣ್ಣನ್ನು 2:1 ಬೆರೆಸಿ ಸಮನಾಗಿ ಹರಡಬೇಕು. ಮಡಿಗಳಿಗೆ ಸೋಂಕು ರೋಗ ಹಾಗೂ ಕ್ರಿಮಿಕೀಟಗಳ ಬಾಧೆಯನ್ನು ತಡೆಯಲು 0.15% ಡಯಾಥಿನ್ ಮತ್ತು ಎಕ್ಲಿಕ್ಸ್ 15 ದಿನಗಳಿಗೊಮ್ಮೆ ಸಿಂಪಡಿಸಬೇಕು. ಬೀಜಗಳನ್ನು ಮಡಿಯಲ್ಲಿ ಸಮಾನಾಂತರವಾಗಿ ಹರಡಿ ಅದರ ಮೇಲೆ 1/2 ಅಂಗುಲ ಮರಳನ್ನು ಹರಡಿ ಬೀಜವನ್ನ ಮುಚ್ಚಬೇಕು. ಪ್ರತಿದಿನ 2 ಬಾರಿ ನೀರನ್ನ ಕೊಡಬೇಕಾಗತ್ತೆ. 4-6 ವಾರಗಳಲ್ಲಿ ಬೀಜಗಳು ಮೊಳಕೆಯೊಡೆಯುತ್ತೆ. ಸಸಿಗಳು 2-4 ಎಲೆಗಳಿರುವಾಗ 40:15:50 ಈ ಒಂದು ಅಳತೆಯಲ್ಲಿ ಮಣ್ಣು ಮರಳು ಮತ್ತು ಸಾವಯವ ಗೊಬ್ಬರವನ್ನು ಹಾಕಿ 5x8 ಅಳತೆಯ ಪಾಲಿಥಿನ್ ಚೀಲಗಳಲ್ಲಿ ನೆಡಬೇಕಾಗತ್ತೆ. ಎರಡು ವಾರಗಳ ನಂತರ ಪ್ರಾಥಮಿಕ ಆತಿಥೇಯ ಸಸ್ಯವಾದಂತಹ ತೊಗರಿಯನ್ನು ಹಾಕುವುದರಿಂದ ಸಸಿಗಳ ಬೆಳವಣಿಗೆಯ ವೇಗ ಹೆಚ್ಚಾಗುತ್ತೆ. ತೊಗರಿಯಲ್ಲದೆ ಹೊನಗೊನ್ನೆ ಸೊಪ್ಪನ್ನು ಸಹ ಉಪಯೋಗಿಸಬಹುದು. ಶಿಲೀಂಧ್ರ ರೋಗಗಳಿಂದ ಹಾಗೂ ಕ್ರಿಮಿಕೀಟಗಳಿಂದ ರಕ್ಷಿಸಲು ಬಾವಿಸ್ಟಿನ್ ಮತ್ತು ಎಕಲೆಕ್ಸ್ ಪ್ರತಿ ಲೀಟರಿನ ಮಿಶ್ರಣವನ್ನ ನಿಗದಿತವಾಗಿ ಸಿಂಪಡಿಸ್ತಾ ಇರಬೇಕಾಗತ್ತೆ. ಈ ರೀತಿ ಬೆಳೆಸಿದ ಗಿಡಗಳು 6 ತಿಂಗಳ ನಂತರ ನಾಟಿ ಮಾಡಲು ಯೋಗ್ಯವಾಗಿರುತ್ತೆ. 8x12 ಅಳತೆಯ ಪಾಲಿಥಿನ್ ಚೀಲದಲ್ಲಿ ಸಸಿಗಳನ್ನು 8 ತಿಂಗಳ ಕಾಲ ಪೋಷಿಸಿ ನಂತರ ನೆಡುತೋಪಿನಲ್ಲಿ ಬೆಳೆಸಿದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ಚೆನ್ನಾಗಿ ಉಳುಮೆ ಮಾಡಿ ಹದಗೊಳಿಸಿದ ಭೂಮಿಯಲ್ಲಿ 6x6x6 ಅಳತೆಯ ಗುಂಡಿಯನ್ನು ತೆಗೆದು ಒಂದು ವಾರ ಗುಂಡಿಯನ್ನು ಒಣಗಿಸಿ ಪ್ರತಿ ಗುಂಡಿಗೆ 1/2 kg ಬೇವಿನ ಹಿಂಡಿ ಮತ್ತು 5 kg ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಕಾರ್ಬೋಪ್ಯೂರಾನ್ 5 g ಪೋರೆಟ್ ಮತ್ತು ಶಿಲೀಂಧ್ರನಾಶಕವನ್ನು ಹಾಕಿ ಚೆನ್ನಾಗಿ ನೀರನ್ನು ಕೊಡಬೇಕು. 6x6 ಅಂತರದಲ್ಲಿ ಗುಂಡಿಗಳನ್ನು ತೆಗೆದು ಶ್ರೀಗಂಧದ ಗಿಡಗಳನ್ನು ನಾಟಿ ಮಾಡಬಹುದು. ಪಾಲಿಥೀನ್ ಚೀಲವನ್ನು ಸಂಪೂರ್ಣವಾಗಿ ಹರಿದು ಮಣ್ಣು ಉದುರದ ಹಾಗೆ ನೋಡಿಕೊಂಡು ಗಿಡವನ್ನು ಮಣ್ಣಿನ ಸಮೇತ ಈಗಾಗಲೇ ಒಣಗಿಸಿಟ್ಟ ಗುಂಡಿಯ ಮಧ್ಯದಲ್ಲಿಟ್ಟು ನಾಟಿಯನ್ನ ಮಾಡಬೇಕು. ನಂತರ ಅದಕ್ಕೆ ನೀರನ್ನು ಕೊಡಬೇಕಾಗತ್ತೆ. ನಾಟಿ ಮಾಡಿದ 2 ವಾರದ ನಂತರ ಪ್ರತಿ ಲೀಟರ್ ನೀರಿಗೆ 0.5 g MSN-6 ಇದನ್ನ ಬೆರೆಸಿ ಬುಡಕ್ಕೆ ಕೊಡಬೇಕು. ಶ್ರೀಗಂಧದ ಗಿಡಗಳ ಜೊತೆಗೆ ಇತರ ಬೆಳೆಗಳಾದ ಹೆಬ್ಬೇವು, ಸಿಲ್ವರ್ ಓಕ್, ಮಹಾಗನಿ, ಗಾಳಿಮರ, ನೆಲ್ಲಿ, ಗೋಡಂಬಿ, ನುಗ್ಗೆ, ಸೀಬೆ, ಸೀತಾಫಲ ಮುಂತಾದವುಗಳನ್ನು ಆಂತರಿಕ ಬೆಳೆಯಾಗಿ ಬೆಳೆದು ಮಧ್ಯಂತರ ಆದಾಯವನ್ನು ಕೂಡ ಗಳಿಸಬಹುದು. ಪ್ರಾರಂಭಿಕ 3-4 ವರ್ಷಗಳವರೆಗೆ ಕೃಷಿ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದಾದಲ್ಲಿ 1 ಹೆಕ್ಟೇರ್ ಪ್ರದೇಶದಲ್ಲಿ ನೆಡಲು 277 ಶ್ರೀಗಂಧದ ಸಸಿಗಳು ಬೇಕಾಗತ್ತೆ. ಒಂದು ವೇಳೆ ಇತರೆ ಅರಣ್ಯ ತೋಟಗಾರಿಕಾ ಹಣ್ಣು ಬೆಳೆಗಳನ್ನು ಬೆಳೆದಲ್ಲಿ ಆಯಾ ಮರದ ಜಾತಿಗಳ ಅಂತರಕ್ಕೆ ತಕ್ಕಂತೆ ಗಿಡಗಳ ಮಧ್ಯೆ ಅಂತರವನ್ನು ಕಾಯ್ದುಕೊಳ್ಳಬೇಕಾಗತ್ತೆ. ಶ್ರೀಗಂಧದ ಬೆಳೆಯು ದೀರ್ಘಕಾಲದ ನಂತರ ಆದಾಯ ನೀಡುವ ಬೆಳೆಯಾಗಿದ್ದರಿಂದ ಶ್ರೀಗಂಧದ ನಡುವೆ ವಾರ್ಷಿಕ ಆದಾಯ ತರುವಂತಹ ಹಣ್ಣಿನ ಬೆಳೆಗಳನ್ನು ಬೆಳೆಯುವುದು ಕೂಡ ಸೂಕ್ತ. ಶ್ರೀಗಂಧವನ್ನು ಬೇರೆ ತೋಟಗಾರಿಕೆಯ ಸಸಿಯೊಂದಿಗೂ ಕೂಡ ಬೆಳೆಯಬಹುದು. ಉದಾಹರಣೆಗೆ ನೆಲ್ಲಿ ಸಸಿಯನ್ನು ಶ್ರೀಗಂಧದೊಡನೆ ಬೆಳೆಯಬಹುದು. ಒಂದು ಶ್ರೀಗಂಧ ಸಸಿಯಿಂದ ಇನ್ನೊಂದು ಸಸಿಗೆ 5 m ಅಂತರವಿದ್ದು ಅದರ ನಡುವೆ ಒಂದು ನೆಲ್ಲಿ ಗಿಡವನ್ನು ನೆಡಬಹುದು. ನಂತರ ಹನಿ ನೀರಾವರಿ ಅಳವಡಿಸಿ ಬೇಸಿಗೆಯಲ್ಲಿ ನೀರು ಹಾಯಿಸಿ ವರ್ಷಕ್ಕೊಮ್ಮೆ ಸಸಿಗಳ ಸುತ್ತ ಬೆಳೆದಿರುವಂತಹ ಕಳೆಯನ್ನು ತೆಗೆದು ಮಣ್ಣು ಅಗತ್ಯ ಮಾಡಿದಲ್ಲಿ ಗಿಡಗಳು ಉತ್ತಮವಾಗಿ ಬೆಳೆಯುತ್ತವೆ. ರಸಗೊಬ್ಬರವನ್ನು ಘನರೂಪದಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ಗಿಡದ ಸುತ್ತ ಒದಗಿಸಿ ಈ ಶ್ರೀಗಂಧದ ಬೆಳೆಯ ನಿರ್ವಹಣೆಯನ್ನು ಮಾಡಬಹುದು. ಶ್ರೀಗಂಧದ ಕೃಷಿಯನ್ನು ಮಾಡುವಂತಹ ರೈತರು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಗಿಡ ನಾಟಿ ಮಾಡಿದ 15 ದಿನಗಳೊಳಗೆ ಒಂದು ಆತಿಥೇಯ ಸಸಿ ಅಥವಾ ಆಶ್ರಯ ಸಸಿಯನ್ನು ಶ್ರೀಗಂಧದ ಗಿಡದಿಂದ 1.5 ಅಡಿ ದೂರದಲ್ಲಿ ನೆಡಬೇಕಾಗತ್ತೆ. ಆತಿಥೇಯ ಗಿಡವು ತೊಗರಿ, ಅಗಸೆ, ನುಗ್ಗೆಕಾಯಿ ಅಥವಾ ಸರ್ವೆ ಗಿಡವಾಗಿದ್ದರೆ ಉತ್ತಮ. ರೋಸ್ವುಡ್, ರಕ್ತಚಂದನ, ಹೆಬ್ಬೇವು ಮತ್ತು ನೆಲ್ಲಿ ಮರಗಳನ್ನು ಆತಿಥೇಯ ಸಸ್ಯಗಳಾಗಿ ನೆಡಬಹುದು. ನಾಟಿ ಮಾಡಿದ ನಂತರ ಜಮೀನಿನ ಪಹಣಿಯ ಬೆಳೆ ಕಾಲಂನಲ್ಲಿ ಶ್ರೀಗಂಧದ ಬೇಸಾಯ ಎಂದು ಗ್ರಾಮ ಲೆಕ್ಕಿಗರಿಗೆ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ. ಶ್ರೀಗಂಧದ ಮರಗಳ ರಕ್ಷಣೆಗೆ ಮುಂದಾಲೋಚನೆಯೊಂದಿಗೆ ರಕ್ಷಣಾತ್ಮಕ ಕ್ರಮ ಕೂಡ ವಹಿಸಬೇಕಾಗತ್ತೆ. ಅರಣ್ಯ ಇಲಾಖೆಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಶ್ರೀಗಂಧದ ಸಸಿಗಳನ್ನು ಒದಗಿಸಲಾಗುತ್ತೆ. 3 ವರ್ಷಗಳವರೆಗೆ ಬದುಕುಳಿದ ಸಸಿಗಳಿಗೆ ಪ್ರತಿ ವರ್ಷ ಪ್ರೋತ್ಸಾಹ ಧನವನ್ನು ಕೂಡ ನೀಡಲಾಗುತ್ತೆ. ಶ್ರೀಗಂಧದ ಮರಗಳಿಂದ ಶ್ರೀಗಂಧವನ್ನ ಪಡೆಯಲು ಕನಿಷ್ಠ 15-20 ವರ್ಷಗಳಾದರೂ ಬೇಕು. ಎದೆಮಟ್ಟದ ಎತ್ತರದಲ್ಲಿ ಮರದ ಸುತ್ತಳತೆಯು 2.5-3 ಅಡಿಗಳಾದ ನಂತರ ಕಟಾವು ಮಾಡಬಹುದು. ಶ್ರೀಗಂಧದ ಮರವು ಪ್ರತಿ ವರ್ಷ ಸುಮಾರು 1-2 ಇಂಚು ಸುತ್ತಳತೆ ಗಾತ್ರದಲ್ಲಿ ಬೆಳೆಯುತ್ತದೆ. ಮರದಲ್ಲಿ ಚೇಗಿನ ಅಂಶ 7 ವರ್ಷದ ನಂತರ ಪ್ರಾರಂಭವಾಗುತ್ತೆ. 2.5 ಅಡಿ ಸುತ್ತಳತೆ ಇರುವಂತಹ ಒಂದು ಮರ ಸುಮಾರು 75-80 kg ಶ್ರೀಗಂಧದ ಚೇಗನ್ನ ಕೊಡುತ್ತೆ. ಇದರ ಗುಣಮಟ್ಟ ಆಯಾ ಪ್ರದೇಶದ ಹವಾಮಾನ, ಮಣ್ಣಿನ ಗುಣಲಕ್ಷಣ, ಉತ್ತಮ ನಿರ್ವಹಣೆಯ ಮೇಲೆ ವ್ಯತ್ಯಾಸವಾಗಬಹುದು. ಇಂತಹ ಬೆಲೆ ಬಾಳುವ ಶ್ರೀಗಂಧದ ಮರವನ್ನು ಬೆಳೆಯುವುದಕ್ಕಿಂತ ಅದನ್ನು ಕಳ್ಳಕಾಕರಿಂದ ರಕ್ಷಿಸುವುದು ಬಹಳ ಕಷ್ಟದ ಕೆಲಸ. ಶ್ರೀಗಂಧದ ಮರಕ್ಕೆ ಅಪಾರ ಬೆಲೆ ಇರುವುದೇ ಇದಕ್ಕೆ ಮುಖ್ಯ ಕಾರಣ. ಆದರೆ ಶ್ರೀಗಂಧದ ಮರಗಳ ರಕ್ಷಣೆಗೆ ಈಗ ಸಾಕಷ್ಟು ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಮರಗಳು ಬೆಳೆದಿರುವ ಜಮೀನಿನ ಸುತ್ತ ಎತ್ತರದ ಕಾಂಪೌಂಡ್ ಅನ್ನು ನಿರ್ಮಿಸುವುದು ಅಥವಾ ಸಸ್ಯ ಬೇಲಿಯನ್ನ ಕೂಡ ಬೆಳೆಸಬಹುದು. ಜಮೀನಿನೊಳಗೆ ಗಸ್ತು ತಿರುಗಲು ನಾಯಿಗಳನ್ನು ಕೂಡ ಬಳಸಬಹುದು. ಸೌರ ವಿದ್ಯುತ್ ಬೇಲಿಯನ್ನ ಕೂಡ ನಿರ್ಮಿಸಬಹುದು. ಮರಗಳಿಗೆ ಚೈನ್ ಲಿಂಕ್ ಮೆಶ್ ಅಳವಡಿಸಬಹುದು. ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಬಹುದು. ಹೀಗೆ ಹಲವು ವಿಧಾನಗಳನ್ನು ಅನುಸರಿಸಿ ಶ್ರೀಗಂಧದ ಮರಗಳ ರಕ್ಷಣೆಯನ್ನ ಮಾಡಬಹುದು. ಶ್ರೀಗಂಧದ ಮರ ಕಳ್ಳತನವಾದರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆ ಅಥವಾ ವಲಯ ಅರಣ್ಯಾಧಿಕಾರಿಗಳಲ್ಲಿ ದೂರನ್ನು ದಾಖಲಿಸಬೇಕಾಗುತ್ತೆ.